ಆಧುನೀಕರಣ, ನೀರಾವರಿ ಕ್ಷೇತ್ರದಲ್ಲಿ ಮೈಲುಗಲ್ಲು, ಮುಖ್ಯಮಂತ್ರಿ. ರೈತ ಶಕ್ತಿ ವಿನೂತನ ಯೋಜನೆ ಈ ಮಾಸಾಂತ್ಯಕ್ಕೆ ಚಾಲನೆ, ಸಚಿವ ಬಿಸಿ ಪಾಟೀಲ್. ನೂತನ ರಾಷ್ಟೀಯ ಶಿಕ್ಷಣ ನೀತಿ ಜಾರಿಯಿಂದ ದೇಶ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಗೆ, ಬಿಸಿ ನಾಗೇಶ್. ಶೋಷಿತರ ಕಲ್ಯಾಣಕ್ಕಾಗಿ ಕೇಂದ್ರದಿಂದ ಹಲವು ಯೋಜನೆ ಜಾರಿ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಜೇನುತುಪ್ಪ ಸಂಗ್ರಹಣೆ ಹಾಗೂ ಜೇನು ಕುಟುಂಬದ ಪೋಷಣೆ ಕುರಿತು ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರೊಂದಿಗೆ ನಡೆಸಿದ ಸಂವಾದ. ರೈತ ಬಂಧುವರೇ, ಕೊಡಗಿನಲ್ಲಿ ಜೇನು ಸಾಕಾಣಿಕೆಯನ್ನ ಹತ್ತಾರು ಜನ, ಯಾಕೆ ನೂರಾರು ಜನ ಕೈಗೊಂಡಿರೋದಿದೆ. ಕಾಲಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಆಗ್ತಾ ಇರ್ತವೆ, ಕಲಿಯೋದು ಅನುಸರಿಸೋದು ಇದ್ದಿದ್ದೆ. ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡ್ತಾ ಇರುವ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿಯವರು ಪ್ರಸ್ತುತ ಪರಿಸ್ಥಿತಿಯಲ್ಲಿ ವೈಜ್ಞಾನಿಕವಾಗಿ ಜೇನುತುಪ್ಪವನ್ನು ತೆಗೆಯೋದು ಹಾಗೆ ಜೇನು ಕುಟುಂಬದ ನಿರ್ವಹಣೆ ಇದಕ್ಕೆ ಪೂರಕವಾದ ಅಂಶಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಡಾಕ್ಟ್ರೇ ಹೇಳಿ. ಇವತ್ತು ಮಾತಾಡ್ತಕ್ಕಂಥ ವಿಷಯ, ನಮಗೆ ಸುಗ್ಗಿಯ ಕಾಲ ಪ್ರಾರಂಭವಾಗ್ತದೆ ಸದ್ಯದಲ್ಲಿ. ಈ ಸುಗ್ಗಿಯ ಕಾಲಕ್ಕೆ ನಾವೆಲ್ಲ ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಯಾಕೆ ಅಂತಂದ್ರೆ ಜೇನು ಸಾಕಣೆ ಮುಖಾಂತರ ಉತ್ಪಾದಿಸ್ತಕ್ಕಂಥ ಜೇನು ಯಾವಾಗಲೂ ಉತ್ಕೃಷ್ಟ ಮಟ್ಟದ್ದಾಗಿರುತ್ತೆ. ಅದನ್ನು ನಾವು ಸಂಗ್ರಹಿಸಿ ಇಟ್ಟಾಗಲೂ ಕೂಡ ಅದರ ಗುಣಮಟ್ಟ ಹಾಗೆಯೇ ಉಳಿಯತ್ತರ ಇರಬೇಕು. ಆಮೇಲೆ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಜೇನಿನ ರುಚಿ, ಬಣ್ಣ ಅದರ ಮೂಲ ರೂಪದಲ್ಲಿಯೇ ಉಳಿಬೇಕು. ಆಮೇಲೆ ಆಯಾ ಪ್ರದೇಶದಲ್ಲಿ ಉತ್ಪತ್ತಿಯಾಗುವ ಜೇನಿನ ವಿಶೇಷತೆ ಏನು ಇರ್ತದೋ, ಇಂಥ ವಿಶೇಷ ಗುಣಗಳು ಅದ್ರಲ್ಲಿ ಹಾಗೆಯೇ ಉಳಿಬೇಕು. ಇದಲ್ದೇನೆ ನಾವು ಉತ್ಪಾದಿಸ್ತಕ್ಕಂಥ ಜೇನಿನ ಪ್ರಮಾಣವು ಕೂಡ ಹೆಚ್ಚಾಗಿರಬೇಕು. ಪ್ರತಿ ಜೇನು ಕುಟುಂಬದ ಜೇನು ಉತ್ಪಾದಿಸುವ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟನ್ನು ನಾವು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಈ ಎಲ್ಲ ಉದ್ದೇಶಗಳು ಈಡೇರಬೇಕಾದ್ರೆ ಜೇನಿನ ಉತ್ಪಾದನೆಯಲ್ಲಿ ಅಥವಾ ಜೇನು ಕುಟುಂಬಗಳ ನಿರ್ವಹಣೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಜೇನು ಸುಗ್ಗಿಯ ಕಾಲದಲ್ಲಿ ಕೆಲವು ಸೂಕ್ತ ಪದ್ಧತಿಗಳನ್ನ ಅಥವಾ ಕ್ರಮಗಳನ್ನ ಪಾಲಿಸಬೇಕಾಗ್ತದೆ ಅಂತಕ್ಕಂಥ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಜೇನು ಸುಗ್ಗಿ ಅಂತಂದ್ರೆ ಎಷ್ಟು ಅವಧಿ, ಯಾವಾಗ್ಲಿಂದ ಶುರುವಾಗುತ್ತೆ ಡಾಕ್ಟ್ರೆ? ಜೇನು ಸುಗ್ಗಿಯ ಕಾಲ ಅಂತ ಅಂದ್ರೆ ಸಂಖ್ಯೆಯ ಹುಳುಗಳನ್ನು ಹೊಂದಿದಾಗ ಡಿಸೆಂಬರ್ಲೂ ಶುರು ಆಗ್ತದೆ. ಡಿಸೆಂಬರ್ ಜನವರಿ ಇದು ಒಂದು ಪೀರಿಯಡ್. ಅದರ ನಂತರ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳುಗಳು ಅದು ಮೇಜರ್ ಹನಿ ಫ್ಲೋ ಪೀರಿಯಡ್ ಅಂತ ಹೇಳ್ತೀವಿ, ಮುಖ್ಯ ಸುಗ್ಗಿಯ ಕಾಲ. ಡಿಸೆಂಬರ್ ಮತ್ತು ಜನವರಿ ಈ ಅವಧಿಯಲ್ಲಿ ಮೈನರ್ ಹನಿ ಫ್ಲೋ ಪೀರಿಯಡ್ ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಜೇನು ಬರ್ತಕ್ಕಂತ ಸುಗ್ಗಿಯ ಕಾಲ ಅಂತ ಹೇಳ್ತೇವೆ. ಸ್ವಲ್ಪ ವ್ಯತ್ಯಾಸ ಇರ್ತದೆ ಪ್ರತಿ ವರ್ಷದಿಂದ ವರ್ಷಕ್ಕೆ. ಕೆಲವೊಮ್ಮೆ ಡಿಸೆಂಬರ್ ಇಂದಾನೇ ಪ್ರಾರಂಭ ಆಗ್ಬಹುದು, ಕೆಲವೊಮ್ಮೆ ಜನವರಿಯಿಂದ ಪ್ರಾರಂಭ ಆಗ್ಬಹುದು. ಹೀಗೆ ಆಯಾ ವರ್ಷದ ಹವಾಮಾನಗಳಿಗೆ ಅನುಗುಣವಾಗಿ ಒಂದಷ್ಟು ವ್ಯತ್ಯಾಸ ಆಗ್ತಾ ಇರ್ತದೆ. ಹೀಗೆ ಸುಗ್ಗಿಯ ಕಾಲ ಬಂದಾಗ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು. ಜೇನು ಬರುವಂತ ಸಂದರ್ಭದಲ್ಲಿ ಕೆಲವು ನಿರ್ವಹಣಾ ಕ್ರಮಗಳನ್ನ ಪಾಲನೆ ಮಾಡಬೇಕು. ಜೇನು ಕೃಷಿಗೆ ಬಳಸ್ತಕ್ಕಂತ ಪೆಟ್ಟಿಗೆ ಅದರ ಗಾತ್ರ, ಕೆಲವರು 8 ಚೌಕಟ್ಟಿನ ಬಳಸ್ತಾ ಇದ್ದಾರೆ, ಕೆಲವು 6 ಚೌಕಟ್ಟಿನ ಪೆಟ್ಟಿಗೆಗಳನ್ನ ಬಳಸ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮ ಈ ಮಲೆನಾಡಿನಲ್ಲಿ ಸಿಗ್ತಕ್ಕಂತ ಕಪ್ಪು ತುಡುವೆ ಏನಿದೆ ಅಂತವು ಇದ್ರೆ ಅವನ್ನ ನಾವು 8 ಚೌಕಟ್ಟಿನ ಪೆಟ್ಟಿಗೆಯಲ್ಲೇ ಇಟ್ಟುಕೊಳ್ಳೋದು ಬಹಳ ಒಳ್ಳೇದು. ಇಲ್ಲ ಇನ್ನು ಕೆಲವು ಈ ಕೋಸ್ಟಲ್ ರೇಸ್ ಅಂತ ಹೇಳ್ತೇವೆ, ಕರಾವಳಿ ಪ್ರದೇಶದಿಂದಾನು ಬಂದಿರ್ತಾರೆ, ಅಂತವಿದ್ದಾಗ ಈ 6 ಚೌಕಟ್ಟಿನ ಪೆಟ್ಟಿಗೆಗಳಲ್ಲಿ ಹೆಚ್ಚು ಜೇನು ಉತ್ಪಾದನೆ ಮಾಡಿದ್ದು ಕಂಡು ಬಂದಿದೆ. ಅವುಗಳ ಬಣ್ಣ ಏನಾದ್ರೂ ವ್ಯತ್ಯಾಸ ಇರುತ್ತೆ ಡಾಕ್ಟರ್? ಸ್ವಲ್ಪ ಬಣ್ಣದಲ್ಲಿ ಹಳದಿ ವರ್ಣ ಇರ್ತಾವೆ ಈ ಕೋಸ್ಟಲ್ ರೇಸ್. ಸ್ವಲ್ಪ ಈ ಸ್ಥಳೀಯ ತುಡುವೆ ಜೇನು ಏನಿದೆ ಕಪ್ಪು ಬಣ್ಣದ್ದು, ಅದಕ್ಕಿಂತನು ಗಾತ್ರದಲ್ಲಿ ಸ್ವಲ್ಪ ಚಿಕ್ಕವು ಇರ್ತಾವೆ. ಹಾಗಾಗಿ ಇವು 6 ಚೌಕಟ್ಟಿನ ಪೆಟ್ಟಿಗೆಗಳಲ್ಲಿ ಬಹಳ ಚೆನ್ನಾಗಿ ಜೇನನ್ನ ಕೊಟ್ಟಿದ್ದಕ್ಕಂಥದ್ದು ಕಂಡು ಬಂದಿದೆ. ಹಾಗಾಗಿ ಕಪ್ಪು ತುಡುವೆ ಇದೆಯಾ ಅಥವಾ ಈ ಕರಾವಳಿ ಪ್ರದೇಶ ಅಂತ ಏನ್ ಹೇಳಿದೆ ಅಂತದಿದೆಯಾ, ಅದ್ರ ಮೇಲೆ ಸೂಕ್ತ ಗಾತ್ರದ ಪೆಟ್ಟಿಗೆಯನ್ನ ಬಳಸ್ಕೊಂಡ್ರೆ ಚೆನ್ನಾಗಿ ಜೇನನ್ನ ತೆಗಿಬಹುದು. ಆಮೇಲೆ ಈ ಜೇನು ಸುಗ್ಗಿಯ ಕಾಲಕ್ಕೆ ಪೆಟ್ಟಿಗೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅಂತಂದ್ರೆ, ಫೆಬ್ರವರಿ ಮಾರ್ಚ್ಗೆ ಜೇನನ್ನು ತೆಗಿಬೇಕು ಅಂತಿದ್ರೆ ಫೆಬ್ರವರಿ ಮಾರ್ಚ್ ತಿಂಗಳು ಬರುವಾಗ ನಮ್ಮ ಪೆಟ್ಟಿಗೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸಗಾರರ ಸಂಖ್ಯೆ ಇರಬೇಕು, ಜೇನುನೊಣಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಅದಕ್ಕೆ ಕೆಲವು ಕ್ರಮ ಕೈಗೊಳ್ಬೇಕಾಗ್ತದೆ. ಕೆಲವು ಕುಟುಂಬಗಳನ್ನು ಒಟ್ಟುಗೂಡಿಸ್ತಕ್ಕಂಥ, ಈಗ ನಮ್ಮಲ್ಲಿ ಒಂದು 5 ಚೌಕಟ್ಟು ಇರೋದಿದೆ, ಇನ್ನೊಂದು ಕೂಡ 5 ಚೌಕಟ್ಟು ಇರೋದೇ ಇದೆ, ಎರಡೂ ಕೂಡ ಇನ್ನು ನಮಗೆ ಜೇನುತುಪ್ಪ ಸಂಗ್ರಹಣೆ ಮಾಡುವಂತ ಸ್ಥಿತಿಗೆ ಬಂದಿಲ್ಲ ಅಂತಂದಾಗ, ಆ ಪೆಟ್ಟಿಗೆಯಿಂದ ಒಂದು 3 ಚೌಕಟ್ಟುಗಳನ್ನ ಇದಕ್ಕೆ ಸೇರಿಸಿ, ಅದು ಸೇರಿಸಲಿಕ್ಕೆ ವಿಧಾನ ಇದೆ, ಆ ವಿಧಾನದಲ್ಲಿ ಅದನ್ನ ಸೇರಿಸಿ ಅಣಿಗೊಳಿಸ್ಕೋಬೇಕು ಅಂತ ಹೇಳ್ತೇನೆ. ಜೇನುನೊಣಗಳ ಸಂಖ್ಯೆ ಜಾಸ್ತಿ ಆದ್ರೆ ಅದು ತುಪ್ಪದ ಕೋಣೆಯನ್ನು ಕೊಡ್ಲಿಕ್ಕೆ ಆಗ್ತದೆ, ಅದು ತುಪ್ಪದ ಸಂಗ್ರಹಣೆಯನ್ನು ಪ್ರಾರಂಭ ಮಾಡ್ತದೆ. ಅಥವಾ ಸ್ವಲ್ಪ ಎರಡನ್ನೂ ಕೂಡ 4 ಚೌಕಟ್ಟಿದ್ದಾವೆ ಅಂತಂದ್ರೆ ಎರಡರನ್ನು ಕೂಡ ಒಂದು ಕುಟುಂಬವಾಗಿ ಮಾಡ್ಕೊಂಡು, ಯಾಕಂದ್ರೆ ಆ ಇದ್ದ 2 ಕುಟುಂಬಗಳಲ್ಲೇನೆ ಯಾವ ರಾಣಿಗೆ ಸ್ವಲ್ಪ ವಯಸ್ಸಾಗಿದೆ ಅಂತ ಅನ್ಸ್ತದೆ, ಎರಡನ್ನು ಹೋಲಿಸಿ ನೋಡಿ ತುಂಬಾ ವಯಸ್ಸಾಗಿರ್ತಕ್ಕಂತ ರಾಣಿಯನ್ನ ತೆಗೆದಾಕಿ ಆ ಒಂದು ಅಲ್ಲಿರ್ತಕ್ಕಂತ ಹುಳುಗಳನ್ನು ಕೂಡ ಇನ್ನು ಒಂದೇ ಪೆಟ್ಟಿಗೆಗೆ ಸೇರಿಸಿಕೊಂಡು ಅದಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಹುಳುಗಳಾಗಿ ಮಾಡ್ಕೊಂಡ್ರೆ ಅದು ಕೂಡ ನಾವು ತುಪ್ಪದ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ಬಹಳಷ್ಟು ಕುಟುಂಬಗಳಿದ್ದಾಗ ಕೆಲವು ಕುಟುಂಬಗಳು ಬಹಳ ವೇಗವಾಗಿ ಬೆಳೀತಾ ಇರ್ತವೆ, ಆ ಜೇನು ಕುಟುಂಬದಲ್ಲಿ ಇರ್ತಕ್ಕಂತ ರಾಣಿಯ ಮೊಟ್ಟೆ ಇಡುವ ಸಾಮರ್ಥ್ಯ ಎಲ್ಲದರಲ್ಲೂ ಒಂದೇ ರೀತಿ ಇರೋದಿಲ್ಲ. ಕೆಲವು ಬಹಳ ವೇಗವಾಗಿ ಬೆಳೀತಾ ಇರ್ತವೆ, ಹಾಗೆ ವೇಗವಾಗಿ ಬೆಳೀತಾ ಇರ್ತಕ್ಕಂತ ಕುಟುಂಬಗಳಿಂದ ಕೆಲವು ಚೌಕಟ್ಟುಗಳನ್ನ, ಕೋಶಾವಸ್ಥೆಯಲ್ಲಿ ಇರ್ತಕ್ಕಂತ ಮರಿಗಳನ್ನು ಹೊಂದಿರ್ತಕ್ಕಂತ ಚೌಕಟ್ಟುಗಳನ್ನ ಇವೇನು ಸ್ವಲ್ಪ ನಿಧಾನಕ್ಕೆ ಬೆಳೀತಾ ಇದ್ದಾವೆ ಅಂತ ಅನ್ಕೊಳ್ತೇವೆ, ಅಂತವಕ್ಕೆ ಕೊಟ್ಟನು ಕೂಡ ಇವುಗಳಲ್ಲಿಯೂ ಕೂಡ ನೊಣಗಳ ಸಂಖ್ಯೆ ಹೆಚ್ಚಾಗುವ ರೀತಿ ಮಾಡಿಕೊಂಡು ಅದನ್ನ ನಾವು ಸುಗ್ಗಿಯ ಕಾಲಕ್ಕೆ ಅಣಿ ಮಾಡ್ಕೊಳ್ಬೇಕಾಗ್ತದೆ, ಹಾಗೂ ಕೂಡ ಮಾಡಬಹುದು. ಆಮೇಲೆ ಈ ಸುಗ್ಗಿಯ ಕಾಲಕ್ಕಿಂತ ಸ್ವಲ್ಪ ಪೂರ್ವದಲ್ಲಿಯೇ ಆ ಜೇನು ಕುಟುಂಬಗಳಿಗೆ ಪ್ರಚೋದಕ ಆಹಾರವನ್ನು ಕೊಡ್ತಕ್ಕಂತಹದ್ದು ಅಂತ ಹೇಳ್ತೇವೆ. ಈ ಸಕ್ಕರೆ ಪಾಕನೆ ಆಗ್ಲಿ ಅಥವಾ ನಮ್ಮ ಹತ್ರ ಏನಾದ್ರು ಜೇನ್ ಇದ್ರೆ ಆ ಜೇನ್ಗೆನೆ ಸ್ವಲ್ಪ ನೀರನ್ನ ಬೆರೆಸಿ ಹನಿ ಸೊಲ್ಯೂಷನ್ ಅಂತೀವಿ, ಅಥವಾ ಶುಗರ್ ಸಿರಪ್ ಸಕ್ಕರೆ ಪಾಕ, ಇದನ್ನ ಜೇನು ಕುಟುಂಬಗಳಿಗೆ ಕೊಟ್ರೆ ಇದನ್ನ ನಾವು ಸ್ಟಿಮ್ಯುಲೇಟಿವ್ ಫೀಡಿಂಗ್ ಅಂತ ಹೇಳ್ತೇವೆ. ಈಗ ಹೆಚ್ಚಾಗಿ ನಾವು ಕುಟುಂಬಗಳಿಗೆ ಯಾವಾಗ ಆಹಾರ ಕೊಡ್ತೇವೆ, ಸಾಮಾನ್ಯವಾಗಿ ಈ ಅಭಾವ ಕಾಲದಲ್ಲಿ ಕೊಡ್ತೇವೆ. ಅಭಾವ ಕಾಲದಲ್ಲಿ ಈಗ ಮಳೆಗಾಲ ಇರ್ತದೆ, ಅವಕ್ಕೇನು ಆಹಾರ ಸಿಗ್ತಿರೋದಿಲ್ಲ ಅಂತ ಅವಧಿಯಲ್ಲಿ ನಾವೇನೆ ಅದಕ್ಕೆ ಸಕ್ಕರೆ ಪಾಕನೋ ಅಥವಾ ಹನಿ ಸೊಲ್ಯೂಷನ್ ಅಂತ ಏನಿದೆ ಇದನ್ನ ಕೊಟ್ಟು ಅವುಗಳು ಅಭಾವ ಕಾಲದಲ್ಲಿ ಬದುಕೊಳ್ಬೇಕು, ಹಾಗೆ ಆಹಾರವನ್ನು ಕೊಡ್ತೇವೆ. ಅದನ್ನ ಅಭಾವ ಕಾಲದ ಆಹಾರ ಉಣಿಸುವಿಕೆ ಅಥವಾ ಡರ್ತ್ ಪೀರಿಯಡ್ ಫೀಡಿಂಗ್ ಅಂತ ಹೇಳ್ತೇವೆ. ಈಗ ಆ ಡರ್ತ್ ಪೀರಿಯಡ್ ಫೀಡಿಂಗ್ ಒಂದೇ ಅಲ್ಲದೇನೆ ಸುಗ್ಗಿಯ ಕಾಲದ ಸ್ವಲ್ಪ ಪೂರ್ವದಲ್ಲಿ ಈ ರೀತಿ ಪ್ರಚೋದಕ ಆಹಾರವನ್ನ ಕೊಟ್ರೆ, ಸಕ್ಕರೆ ಪಾಕ ಇಂಥವನ್ನೆಲ್ಲ ಕೊಟ್ರೆ ಗೂಡಿನಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ. ಸಕ್ಕರೆ ಪಾಕ ಕೊಡ್ತೀವಿ, ಅವಾಗ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಹೋಗಿ ಪರಾಗವನ್ನು ತರ್ತವೆ. ಯಾವಾಗ ಈ ಪರಾಗ ಮತ್ತು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ, ಸಕ್ಕರೆ ಇರ್ತಕ್ಕಂತ ಅಂಶ ಅಲ್ಲಿ ಅವಕ್ಕೆ ಸಿಕ್ತೋ, ಅವಾಗ ರಾಣಿನೂ ಕೂಡ ಹೆಚ್ಚು ಹೆಚ್ಚು ಮೊಟ್ಟೆಗಳನ್ನು ಇಡ್ತದೆ, ಹೆಚ್ಚು ಮೊಟ್ಟೆ ಹೆಚ್ಚು ಜೇನುನೊಣಗಳ ಸಂಖ್ಯೆ ಆಗಿ ಸುಗ್ಗಿಯ ಕಾಲಕ್ಕೆ ಕುಟುಂಬದಲ್ಲಿ ಜೇನುನೊಣಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಹೀಗೆ ಒಂದು ಪ್ರಚೋದಕ ಆಹಾರವನ್ನು ಕೊಡ್ತಕ್ಕಂತ ವಿಧಾನವನ್ನು ಪಾಲನೆ ಮಾಡ್ಕೊಳ್ಬಹುದು. ಬಹಳ ಜನ ಮಾಡ್ತಾ ಇಲ್ಲ ಈ ಪದ್ಧತಿಯನ್ನ. ಬಹಳಷ್ಟು ಜನ ಸಕ್ಕರೆ ಪಾಕ ಕೊಡ್ಬೇಕು ಅಂದ ತಕ್ಷಣ ಈ ಸಕ್ಕರೆ ಪಾಕ ತಗೊಂಡು ಅವು ಜೇನು ಮಾಡಿದ್ರೆ ಜೇನಿನ ಗುಣಮಟ್ಟದಲ್ಲಿ ಕಡಿಮೆ ಆಗೋದಿಲ್ವಾ ಅಂತ ಕೇಳ್ತಿರ್ತಾರೆ. ನಾವೇನ್ ತುಪ್ಪ ತೆಗಿತೇವೆ, ತುಪ್ಪದ ಕೋಣೆಯನ್ನ ಅದಕ್ಕೆ ಒದಗಿಸಿರೋದಿಲ್ಲ, ಬರೀ ಆ ಸಂಸಾರ ಕೋಣೆ ಕೆಳಭಾಗದ ಚೇಂಬರ್ ಏನಿರ್ತದೆ ಅಲ್ಲಿ ಮಾತ್ರ ಇರ್ತವೆ ನೊಣಗಳು. ಅವಾಗ ಫೀಡಿಂಗ್ ಕೊಡ್ತೇವೆ, ಅವಾಗ ಕೊಡ್ತಕ್ಕಂತ ಫೀಡಿಂಗ್ ನಾವೇ ಬಳಸ್ಕೊಳ್ತೇವೆ, ತಿಂದ್ಕೊಂಡು ಬೆಳೀತಾ ಇರ್ತವೆ. ಹಾಗಾಗಿ ಮುಂದೆ ತುಪ್ಪದ ಉತ್ಪಾದನೆಗೂ ಕೊಡ್ತಕ್ಕಂತ ಸಕ್ಕರೆ ಪಾಕಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಇದು ಏನಿದ್ರು ಒಂದ್ ರೀತಿ ಸ್ಟಿಮ್ಯುಲೇಟಿವ್ ಫೀಡಿಂಗ್, ಆ ರಾಣಿ ಹೆಚ್ಚು ಮೊಟ್ಟೆಗಳನ್ನ ಇಡ್ಲಿ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಇಲ್ಲಿ ರಾಣಿ ಮೊಟ್ಟೆ ಇಡೋದು ಯಾವ್ದ್ರ ಮೇಲೆ ನಿರ್ಧಾರ ಆಗ್ತದೆ ಅಂದ್ರೆ ಆ ಗೂಡಿಗೆ ಆಹಾರ ಹೇಗೆ ಬರ್ತದೆ, ಗೂಡಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರ ಬರ್ತದೆ, ಹೆಚ್ಚು ಹೆಚ್ಚು ಬಂದಷ್ಟು ಹೆಚ್ಚು ಹೆಚ್ಚು ಮೊಟ್ಟೆಗಳನ್ನ ರಾಣಿ ಇಡ್ತಾ ಹೋಗ್ತದೆ. ಹಾಗಾಗಿ ನಾವು ಸ್ವಲ್ಪ ಸಪ್ಲಿಮೆಂಟರಿ ಫೀಡಿಂಗ್ ಅಥವಾ ಸ್ಟಿಮ್ಯುಲೇಟಿವ್ ಫೀಡಿಂಗ್ ಕೊಟ್ಟಾಗ ರಾಣಿಯ ಮೊಟ್ಟೆ ಇಡ್ತಕ್ಕಂತ ಪ್ರಮಾಣ ಜಾಸ್ತಿ ಆಗ್ತದೆ, ಹಾಗೇನೆ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಗೂಡಿನಲ್ಲಿ. ಯಾವಾಗ ಹೆಚ್ಚಾಯ್ತು ಆ ನಂತರ ನಾವು ತುಪ್ಪದ ಕೋಣೆಯನ್ನ ಜೇನು ಕುಟುಂಬಕ್ಕೆ ಕೊಡ್ತೇವೆ. ಅಷ್ಟರಲ್ಲಿ ಸುಗ್ಗಿಯ ಕಾಲ ಪ್ರಾರಂಭವಾಗಿರ್ತದೆ. ಕುಟುಂಬದಲ್ಲಿ ಹುಳುಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಂಡ್ವಿ, ಸೂಕ್ತ ಗಾತ್ರದ ಪೆಟ್ಟಿಗೆಯನ್ನ ಬಳಸ್ಕೊಂಡಿದ್ದೀವಿ, ಜೇನು ಸುಗ್ಗಿಯ ಕಾಲಕ್ಕೆ ಹುಳುಗಳ ಸಂಖ್ಯೆ ಜಾಸ್ತಿ ಮಾಡಕ್ ಬೇರೆ ಬೇರೆ ವಿಧಾನಗಳನ್ನ ಪಾಲನೆ ಮಾಡಿದ್ವಿ, ಅಲ್ಲಿ ಪ್ರಚೋದಕ ಆಹಾರ ಕೊಡ್ತಕ್ಕಂಥದ್ದು ಒಂದು ಆಯ್ತು. ಆಮೇಲೆ ಇನ್ನು ಮುಂದಿನ ಹಂತ ಅಂತ ಅಂದ್ರೆ ಯಾವಾಗ ನಮ್ಮ ಪೆಟ್ಟಿಗೆಯಲ್ಲಿ ಅದು ಎಂಟು ಚೌಕಟ್ಟು ತಿಂದಿದ್ರೆ ಎಂಟು ಚೌಕಟ್ಟು ಭರ್ತಿ ಆಯ್ತು, ಅಥವಾ ಆರು ಚೌಕಟ್ಟು ತಿಂದಿದ್ರೆ ಆರು ಚೌಕಟ್ಟು ಭರ್ತಿ ಆಯ್ತು ಹುಳುಗಳ ಸಂಖ್ಯೆ, ಅವಾಗ ನಾವು ತುಪ್ಪದ ಕೋಣೆಯನ್ನ ಕೊಡ್ಬೇಕಾಗ್ತದೆ. ಅದಕ್ಕೆ ಈ ಸಂಸಾರ ಕೋಣೆಯ ಮೇಲೆ ತುಪ್ಪದ ಕೋಣೆಯನ್ನ ಇರಿಸ್ತೀವಿ. ಆ ತುಪ್ಪದ ಕೋಣೆಯನ್ನು ಕೊಡುವಾಗ ಇಲ್ಲಿ ಅದರ ಎಲ್ಲ ತುಪ್ಪದ ಕೋಣೆಯ ಎಲ್ಲ ಚೌಕಟ್ಟುಗಳಿಗೆ ಮೇಣದ ಹಾಳೆಯನ್ನ ಸೇರಿಸಿ ಕೊಡ್ಬೇಕಾಗ್ತದೆ. ಹೊಸದೊಂದು ಮೇಣದ ಹಾಳೆಯನ್ನು ಸೇರಿಸಿ ಕೊಡಬೇಕು. ಆಮೇಲೆ ಈ ಮೇಣದ ಹಾಳೆ ಕೊಡುವಾಗ ಇಲ್ಲಿ ಕೆಲವು ಜೇನು ಕೃಷಿಕರು ಏನ್ ಮಾಡ್ತಾರೆ, ಮೇಣದ ಹಾಳೆಯನ್ನ ಯಾಕೆ ಕೊಡೋದು, ಈ ನಮ್ಮ ಕುಟುಂಬದಲ್ಲೇನೆ ಹಳೆಯ ಎರಿಗಳಿದ್ದಾವೆ, ನಮ್ಮ ಜೇನು ಕುಟುಂಬದಲ್ಲಿ ಇರ್ತಕ್ಕಂತ ಹಳೆಯ ಎರಿಗಳು ಕಪ್ಪು ಬಣ್ಣಕ್ಕೆ ತಿರುಗಿದ್ದಾವೆ, ಅದರಲ್ಲಿ ರಾಣಿ ಮೊಟ್ಟೆ ಇರ್ತಾ ಇಲ್ಲ, ಅದನ್ನ ನಾವು ಬಳಸ್ತಾ ಇಲ್ಲ, ಅದನ್ನೇ ಕತ್ತರಿಸಿ ನಾವು ಮೇಲಿನ ಕೋಣೆ ಯಾಕೆ ಕೊಡಬಾರದು, ಜೇನಿನ ಸಂಗ್ರಹಣೆ ಬಳಸ್ತವೆ, ಹಾಗಾಗಿ ಈ ಎರಿಗಳಿಗೆ ಮತ್ತಕ್ಕೆ ದುಡ್ಡು ಕೊಡೋದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅದು ಸೂಕ್ತ ವಿಧಾನ ಅಲ್ಲ ಅಂತ ಹೇಳ್ತಾರೆ. ಆ ಎರಿ ಯಾವಾಗ ತುಂಬಾ ಕಪ್ಪಾಗಿದೆ ಅಂತ ಅಂದ್ರೆ ಒಂದ್ಸರ್ತಿ ಬೆಳೆಸ್ತವೆ, ಮತ್ತೆ ಅದನ್ನ ಸ್ವಚ್ಛಗೊಳಿಸ್ತವೆ, ಮತ್ತೆ ಇನ್ನೊಂದ್ಸರ್ತಿ ರಾಣಿ ಮೊಟ್ಟೆ ಇಡ್ತದೆ, ಇನ್ನೊಂದ್ಸರ್ತಿ ಬೆಳೆಸ್ತದೆ, ಹೀಗೆ ಪದೇ ಪದೇ ಪದೇ ಬೆಳೆಸ್ತಾ ಹೋದಾಗ ಅಲ್ಲಿ ಆ ಸೆಲ್ಗಳಲ್ಲಿ ಒಂದಷ್ಟು ಡೆಬ್ರೀಸ್ ಅಂತ ಹೇಳ್ತೇವೆ, ಆ ಡೆಬ್ರೀಸ್ ಸೇರ್ಕೊಂಡ್ಬಿಟ್ಟಿರ್ತದೆ ಕಸ ಕಡ್ಡಿ ತರ. ಪ್ರತಿ ಸಲ ಅವು ಎಷ್ಟೇ ಸ್ವಚ್ಛಗೊಳಿಸಿದ್ರು ಕೂಡ ಒಂದಷ್ಟು ಡೆಬ್ರೀಸ್ ಅಲ್ಲಿ ಸೇರ್ಕೊಂಡು ಅದು ಕಪ್ಪಾಗಿಬಿಟ್ಟಿರ್ತದೆ. ನಾವ್ ಈ ಕಪ್ಪಾಗಿದ್ದನ್ನೇ ಮೇಲಿನ ಕೋಣೆಗೆ ಕೊಟ್ರೆ, ತುಪ್ಪದ ಕೋಣೆಗೆ ಕೊಟ್ರೆ, ಅದರಲ್ಲೇ ಅವು ಜೇನನ್ನು ಸಂಗ್ರಹಣೆ ಮಾಡ್ತವೆ, ಸಂಗ್ರಹಣೆ ಮಾಡೋದಿಲ್ಲ ಅಂತ ಅಲ್ಲ, ಜೇನಿನ ಸಂಗ್ರಹಣೆಯನ್ನು ಮಾಡ್ತವೆ. ಆದ್ರೆ ಆ ಡೆಬ್ರಿಸ್ ಅಂತ ಏನಿತ್ತು ಅದು ಜೇನಲ್ಲಿ ಸೇರ್ಕೊಳ್ತಕ್ಕಂತ ಸಾಧ್ಯತೆ ಇದೆ. ಹೀಗಾಗಿ ಅದು ಕೂಡ ಸ್ವಲ್ಪ ಗುಣಮಟ್ಟ ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತದೆ. ಈ ಒಂದು ಕಾರಣದಿಂದ ನಾವು ಹಳೆಯ ಎರೆಗಳನ್ನ ಬಳಸೋದ್ ಬೇಡ ಮೇಲೆ ತುಪ್ಪದ ಕೋಣೆಯಲ್ಲಿ, ಹೊಸದಾಗಿ ಮೇಣದ ಹಾಳೆಗಳನ್ನ ಬಳಸಿ ಎಲ್ಲಾ ಚೌಕಟ್ಟುಗಳಿಗೂ ಮೇಣದ ಹಾಳೆಯನ್ನ ಜೋಡಿಸಿ ಕೊಡ್ಬೇಕಾಗ್ತದೆ. ತುಪ್ಪದ ಕೋಣೆಗೆ ಈ ಮೇಣದ ಹಾಳೆಗಳನ್ನ ಕೊಡುವಾಗ ಖಾಲಿ ಜಾಗ ಇದೆ ಆ ಒಂದೊಂದು ಚೌಕಟ್ಟಿನಲ್ಲಿ, ಅಷ್ಟು ಜಾಗಕ್ಕೂ ಕೊಡ್ಬೇಕು. ಅದೇ ನಾವು ಕೆಳಗಿನ ರೂಟ್ ಚೇಂಬರ್ ಅಂತ ಏನಿರ್ತೇವೆ ಸಂಸಾರ ಕೋಣೆ ಅಂತ, ಅಲ್ಲಿ ಒಂದು ಪಟ್ಟಿ ತರ ಕೊಟ್ಟರು ಆಗ್ತದೆ. ಆದ್ರೆ ಈ ತುಪ್ಪದ ಕೋಣೆಯಲ್ಲಿ ಮಾತ್ರ ಸಂಪೂರ್ಣವಾಗಿ ಒಂದು ಸೀಟ್ ಅನ್ನ, ಒಂದು ಮೇಣದ ಹಾಳೆಯನ್ನ ಕೊಡ್ಬೇಕಾಗ್ತದೆ. ಕಾರಣ ಏನು ಅಂತ ಅಂದ್ರೆ ಮುಂದೆ ನಾವು ಜೇನು ತುಪ್ಪವನ್ನು ತೆಗೆಯುವಾಗ ಜೇನು ತೆಗೆಯುವ ಯಂತ್ರದಲ್ಲಿ ಹಾಕಿ ತಿರುಗಿಸ್ಬೇಕಾಗ್ತದೆ. ಅವಾಗ ಎರೆಗಳಿಗೇನು ಯಾವುದೇ ಹಾನಿ ಆಗಬಾರದು ಅಂತ ಸಂಪೂರ್ಣವಾಗಿ ಮೇಣದ ಹಾಳೆಯನ್ನು ಕೊಟ್ರೆ ಅದಕ್ಕೆ ಒಳ್ಳೆ ಸ್ಟ್ರೆಂತ್ ಇರ್ತದೆ ಅಂತ ಹೇಳ್ತೇವೆ, ಒತ್ತಡ ತಡ್ಕೊಳ್ತದೆ, ಯಾವುದೇ ರೀತಿಯ ಹಾನಿ ಅದಕ್ಕೆ ಆಗೋದಿಲ್ಲ ಜೇನು ತುಪ್ಪವನ್ನು ತೆಗೆಯುವಾಗ. ಆ ಕಾರಣಕ್ಕೆ ನಾವು ಮೇಣದ ಹಾಳೆಗಳನ್ನೇ ಕೊಡಬೇಕು. ಆಮೇಲೆ ಸುಗ್ಗಿಯ ಕಾಲ ಪ್ರಾರಂಭದಲ್ಲಿ ಕೊಟ್ಟಿರ್ತೇವೆ ಎರಿಗಳ ಬಳಕೆ ಆಗ್ತದೆ ತುಪ್ಪದ ಕೋಣೆಯಲ್ಲಿ ಇರ್ತಕ್ಕಂಥವು. ಆಮೇಲೆ ಸುಗ್ಗಿಯ ಕಾಲ ಮುಗಿದ ಮೇಲೆ ಅವನ್ನ ನಾವು ಸರಿಯಾದ ರೀತಿಯಲ್ಲಿ ಒಂದ್ ಕಡೆ ಸಂಗ್ರಹಿಸಿ ಇಟ್ಕೊಂಡಿದ್ರೆ ಅವನ್ನೇ ಮತ್ತೆ ಮುಂದಿನ ವರ್ಷ ಕೂಡ ಬಳಕೆಗೆ ತಗೊಳ್ಬಹುದು. ವರ್ಷ ಮತ್ತೆ ನಾವು ತುಪ್ಪದ ಕೋಣೆಯಲ್ಲಿ ಇರ್ತಕ್ಕಂತ ಎರಿಗಳನ್ನ ಸೂಕ್ತವಾಗಿ ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೆ ಮುಂದಿನ ವರ್ಷದಲ್ಲೂ ಕೂಡ ಅವನ್ನ ಬಳಕೆ ಮಾಡಬಹುದು. ಹಳೆ ಎರಿಗಳನ್ನ ಬಳಸೋದ್ ಬೇಡ, ತಪ್ಪಾದ ಎರಿಗಳನ್ನ ಬಳಸೋದ್ ಬೇಡ, ಮೇಣದ ಹಾಳೆಯನ್ನು ಕೊಟ್ಟು ಬೆಳೆಸಿಕೊಂಡಂತ ತುಪ್ಪದ ಕೋಣೆಯ ಎರಿಗಳನ್ನ ಸಂರಕ್ಷಣೆ ಮಾಡಿ ಇಟ್ಕೊಂಡ್ರೆ ಅವಾಗ ನಾವು ಪ್ರತಿ ವರ್ಷ ಮೇಣದ ಹಾಳೆಗಳಿಗೆ ದುಡ್ಡು ಖರ್ಚು ಮಾಡೋದು ಬೇಕಾಗೋದಿಲ್ಲ, ಅವನ್ನೇ ಬಳಕೆ ಮಾಡಿಕೊಂಡು ಹೋಗ್ಬಹುದು. ಆಮೇಲೆ ಸುಗ್ಗಿಯ ಕಾಲ ಪ್ರಾರಂಭ ಆಗತಕ್ಕಂತ ಸಂದರ್ಭದಲ್ಲಿ ಜೇನು ಕುಟುಂಬದಲ್ಲಿ ನೊಣಗಳ ಸಂಖ್ಯೆನು ಕೂಡ ಜಾಸ್ತಿ ಆಗಿರ್ತದೆ, ನಾವು ಕೆಲವು ಕ್ರಮಗಳ ಮುಖಾಂತರ ಹೆಚ್ಚು ಮಾಡಿದ್ವಿ. ಅವಾಗ ಜೇನು ಪೆಟ್ಟಿಗೆಯಲ್ಲಿ ಸ್ವಲ್ಪ ಹೆಚ್ಚು ಗಾಳಿ ಆಡುವಂತೆ ವ್ಯವಸ್ಥೆಯನ್ನ ಮಾಡಬೇಕು. ಪೆಟ್ಟಿಗೆ ಮಾಡುವಾಗಲೇ ಅದರಲ್ಲಿ ಒಂದು ವೆಂಟಿಲೇಷನ್ ಅಂತ ಕೊಟ್ಟಿರ್ತಾರೆ, ಆ ಕಡೆ ಈ ಕಡೆ ಸ್ವಲ್ಪ ಮೆಶ್ ತರ ಹಾಕಿ ಗಾಳಿ ಆಡ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ಬರೀ ಅಷ್ಟೇ ಸಾಲದೆ ಹೋಗ್ಬಹುದು, ಹೆಚ್ಚು ಉಷ್ಣಾಂಶ ಆಗ್ತಾ ಇರ್ತದೆ ಗೂಡಿನ ಒಳಗಡೆ, ನಮಗೆ ಇನ್ನೂ ಹೆಚ್ಚು ಗಾಳಿ ಆಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ಇಲ್ಲ ಅಂದ್ರೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಅದು ಸುಗ್ಗಿಯ ಕಾಲದ ಪ್ರಾರಂಭದಲ್ಲೇನೆ ಜನ ಹುಳುಗಳ ಸಂಖ್ಯೆ ಜಾಸ್ತಿ ಆಗಿ ಗೂಡಿನಲ್ಲಿ ಉಷ್ಣಾಂಶ ಹೆಚ್ಚಾಗ್ತಕ್ಕಂತ ಸಂದರ್ಭದಲ್ಲಿ ಅವಕ್ಕೆ ಮತ್ತೆ ಅವು ಪಾಲಾಗಬೇಕು ಅಂತಕ್ಕಂತ ಒಂದು ಇನ್ಸ್ಟಿಂಕ್ಟ್ ಅಂತ ಇರುತ್ತೆ, ಸ್ವಾಭಾವಿಕವಾಗಿ ಪಾಲಾಗ್ತಕ್ಕಂತ ಸಾಧ್ಯತೆ ಇರ್ತದೆ. ಹಾಗೆ ನಾವು ಒಂದಷ್ಟು ಗಾಳಿ ಆಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ಬೇಕಾಗ್ತದೆ. ಹೇಗೆ ಮಾಡಬಹುದು, ಈಗ ಸಣ್ಣ ಸಣ್ಣ ಯಾವ್ದಾದ್ರೂ ಕಡ್ಡಿ ಆಗ್ಲಿ, ಆ ಕಡ್ಡಿಗಳನ್ನ ಈ ತುಪ್ಪದ ಕೋಣೆ ಮತ್ತು ಸಂಸಾರ ಕೋಣೆ ಎರಡರ ಮಧ್ಯೆ ಹಾಗೆ ಅಲ್ಲಲ್ಲೇ ಸೇರಿಸಿಡು. ಆದ್ರೆ ಅದು ಜೇನುನೊಣಗಳು ಆಚೆ ಹೋಗ್ಲಿಕ್ಕೆ ಆಗಲ್ಲ, ಅದ್ರ ಮುಖಾಂತರ ಸ್ವಲ್ಪ ಗಾಳಿ ಆಡ್ತಾ ಇರ್ತದೆ. ತುಪ್ಪದ ಕೋಣೆ ಮತ್ತು ಸಂಸಾರ ಕೋಣೆಯ ಮಧ್ಯದಲ್ಲೂ ಕೂಡ ಇವನ್ನ ಇಡೋದು, ಹಾಗೇನೆ ಅಡಿ ಹಲ್ಲಗೆ ಮತ್ತು ಸಂಸಾರ ಕೋಣೆ ಆ ಎರಡರ ಮಧ್ಯನೂ ಕೂಡ ಈ ಸಣ್ಣ ಸಣ್ಣ ಕಡ್ಡಿಗಳನ್ನ ಸೇರಿಸಿದ್ರೆ ಇನ್ನೂ ಸ್ವಲ್ಪ ನಾವು ಹೆಚ್ಚು ಗಾಳಿ ಆಡುವಂತೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಜೇನುನೊಣಗಳಿಗೆ ಬರ್ತಕ್ಕಂತ ಇನ್ನೊಂದು ಕೀಟ ಇದೆ ಮೇಣದ ಪತಂಗ, ಅದರ ನಿಯಂತ್ರಣ ಕ್ರಮದ ಬಗ್ಗೆ ಮಾತಾಡುವಾಗ ನಾವೇನ್ ಹೇಳ್ತೇವೆ, ಎಲ್ಲಿನೂ ಆ ಮೇಣದ ಪತಂಗ ಬರ್ಲಿಕ್ಕೆ ಅವಕಾಶ ಆಗದ ಹಾಗೆ ಸಂಪೂರ್ಣವಾಗಿ ಪ್ರವೇಶ ದ್ವಾರ ಬಿಟ್ಟುಕೊಂಡು ಬೇರೆ ಎಲ್ಲೂ ಅದಕ್ಕೆ ಬರ್ಲಿಕ್ಕೆ ಅವಕಾಶ ಇರದ ಹಾಗೆ ಜೇನು ಪೆಟ್ಟಿಗೆಯನ್ನ ಇಟ್ಟುಕೊಳ್ಬೇಕು ಅಂತ ಹೇಳ್ತೇವೆ. ಹಂಗ ನಾವಿಲ್ಲಿ ಕಡ್ಡಿಗಳನ್ನು ಕೊಟ್ಟು ಅಲ್ಲಿ ಸ್ವಲ್ಪ ಜಾಗ ಮಾಡಿಕೊಟ್ರೆ ಅಲ್ಲಿ ಅದು ಬಂದು ಮೊಟ್ಟೆ ಇಡಬಹುದು ಅಥವಾ ಅದ್ರ ಮೂಲಕ ಒಳಗಡೆ ಬರಬಹುದು ಅಂತಕ್ಕಂತ ಸಂಶಯ ಕೆಲವರು ವ್ಯಕ್ತಪಡಿಸ್ತಾರೆ. ಇಂಥ ಸಂದರ್ಭದಲ್ಲಿ ಕುಟುಂಬ ಬಲಿಷ್ಠವಾಗಿರ್ತದೆ, ಹೆಚ್ಚೆಚ್ಚು ಸಂಖ್ಯೆಯ ನೊಣಗಳನ್ನು ಹೊಂದಿರ್ತದೆ, ಆವಾಗ ಇಂಥ ಯಾವುದೇ ಕೀಟಗಳ ಬಾಧೆಯನ್ನ ಅದು ಸಮರ್ಥವಾಗಿ ಎದುರಿಸ್ತಕ್ಕಂತ ಸಾಮರ್ಥ್ಯ ಇರ್ತದೆ. ಹಾಗಾಗಿ ಅದರ ಬಾಧೆ ಅಷ್ಟೊಂದಾಗಿ ಆಗೋದಿಲ್ಲ. ಸ್ವಲ್ಪ ಚೆನ್ನಾಗಿ ಗಾಳಿ ಆಡುವಂತೆ ಮಾಡಿದ್ರೆ ಅವು ಪಾಲಾಗಿ ಹೋಗೋದು ನಿಲ್ತದೆ, ಮತ್ತ ಹಾಗೇನೆ ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪವನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇನ್ನು ತುಪ್ಪದ ಸಂಗ್ರಹಣೆ ಆದಾಗ ಯಾವಾಗ ಕೊಯ್ಲು ಮಾಡಬೇಕು ಅಂತಕ್ಕಂತದ್ದು ಕೂಡ ಬಹಳ ಮುಖ್ಯ. ಕೆಲವರು ಏನ್ ಮಾಡ್ತಾರೆ, ಒಂದು ಪೆಟ್ಟಿಗೆಯ ಮೇಲೆ ಒಂದು ತುಪ್ಪದ ಕೋಣೆಯನ್ನು ಕೊಡ್ತಾರೆ, ಅದರಲ್ಲಿ ಅದು ಸಂಪೂರ್ಣವಾಗಿ ಜೇನನ್ನ ತುಂಬಿಸ್ತದೆ. ಅವಾಗ ಇನ್ನೂ ಒಂದು ತುಪ್ಪದ ಕೋಣೆಯನ್ನು ಕೊಡ್ತಾರೆ, ಈಗ ಅದು ಒಂದರಲ್ಲೇ ಸಂಗ್ರಹ ಆಗಿದೆ, ನಾನು ಈಗಲೇ ತೆಗಿಯೋದು ಬೇಡ, ಇನ್ನೂ ಒಂದು ಹೆಚ್ಚುವರಿ ತುಪ್ಪದ ಕೋಣೆಯನ್ನು ಕೊಡ್ತೇನೆ, ಅದರಲ್ಲೂ ಜೇನು ತುಂಬಲಿ, ಆಮೇಲೆ ಒಟ್ಟಿಗೆ ಜೇನು ತೆಗೆದ್ರಾಯ್ತು ಅನ್ನೋ ರೀತಿ ಕೆಲವರು ಎರಡೆರಡು ತುಪ್ಪದ ಕೋಣೆಗಳನ್ನು ಕೊಡ್ತಾರೆ, ಇನ್ನು ಕೆಲವರು ಮೂರು ಕೊಡ್ತಾ ಹೋಗ್ತಾರೆ. ಈಗೇನು ಮಾಡಬಹುದು, ಆದ್ರೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ತುಪ್ಪದ ಕೋಣೆಗಳನ್ನ ಕೊಡ್ತಾ ಹೋಗೋದಕ್ಕಿಂತಾನು ಕೋಣೆಗಳನ್ನ ಕೊಟ್ಟಾಗ ಎರಡರಲ್ಲಿ ತುಂಬಿಸಿದೆ ಅಂತಂದ್ರೆ ಅವಾಗಲೇ ಜೇನನ್ನ ತೆಗೆದು ಅದನ್ನ ಖಾಲಿ ಮಾಡಿ ಇಡ್ತಕ್ಕಂತದ್ದು ಬಹಳ ಒಳ್ಳೆಯದು. ಈ ಜೇನುಗಳು ಏನ್ ಮಾಡ್ತವೆ, ಮುಂದೆ ಅಭಾವ ಕಾಲದಲ್ಲಿ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇರ್ತಾವೆ. ಹೌದು, ಒಂದು ತುಪ್ಪದ ಕೋಣೆಯಲ್ಲಿ ಸಂಗ್ರಹಣೆ ಆಯ್ತು, ಮತ್ತೊಂದು ತುಪ್ಪದ ಕೋಣೆಯನ್ನು ಕೊಟ್ಟು ಹೀಗೆ ಕೊಡ್ತಾ ಹೋದ್ವಿ, ಒಂದು ಎರಡೋ ಮೂರೋ ಕೊಡ್ತಾ ಹೋದಾಗ ಈಗಾಗಲೇ ನಮ್ಮ ಗೂಡಿನಲ್ಲಿ ಸಾಕಷ್ಟು ತುಪ್ಪದ ಸಂಗ್ರಹಣೆ ಆಗಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಪೋಲನ್ ಅನ್ನು ತರ್ಲಿಕ್ಕೆ ಹೋಗೋಣ ಅಂತ ಮಾಡ್ಕೊಳ್ತೇವೆ. ಯಾಕಂದ್ರೆ ಈಗ ಒಂದು ಕುಟುಂಬದಲ್ಲಿ ಇರ್ತಕ್ಕಂತ ಆಹಾರ ಸಂಗ್ರಹಣೆಗೆ ಹೋಗ್ತಕ್ಕಂತ ಜೇನುನೊಣಗಳಲ್ಲಿ ಸುಮಾರು 30% ಆಹಾರ ಸಂಗ್ರಹಣೆಗೆ ಹೋಗ್ತಕ್ಕಂತ ಕೆಲಸಗಾರಗಳು ಇರ್ತವೆ. ಅದರಲ್ಲೇ ಕೆಲವು ಮಕರಂದವನ್ನ ತರ್ಲಿಕ್ಕೆ ಹೋಗ್ತವೆ, ಕೆಲವು ಪರಾಗವನ್ನ ತರ್ಲಿಕ್ಕೆ ಹೋಗ್ತವೆ. ಎಷ್ಟು ಜನ ಪೋಲನ್ ತರಕ್ ಹೋಗ್ಬೇಕು, ಎಷ್ಟು ನೊಣಗಳ ಮಕರಂದ ತರ್ಲಿಕ್ಕೆ ಹೋಗ್ಬೇಕು ಅನ್ನೋದು ಕೂಡಿಗೆ ಯಾವುದರ ಬೇಡಿಕೆ ಜಾಸ್ತಿ ಇರ್ತದೆ, ಗೂಡಿನಲ್ಲಿ ಯಾವುದರ ಅವಶ್ಯಕತೆ ಜಾಸ್ತಿ ಇರ್ತದೆ ಅದನ್ನ ತರ್ಲಿಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ನೊಣಗಳು ಹೋಗ್ತವೆ. ಜೇನುತುಪ್ಪದ ಸಂಗ್ರಹಣೆ ಜಾಸ್ತಿ ಆಯ್ತು ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪರಾಗವನ್ನ ತರ್ಲಿಕ್ಕೆ ಹೋಗ್ತವೆ. ಇಲ್ಲ ಇನ್ನು ತುಪ್ಪದ ಸಂಗ್ರಹಣೆ ಅಷ್ಟು ಇಲ್ಲ ಅಂತ ಅವು ಕೆನಿಸಿದ್ರೆ ಜಾಸ್ತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಮಕರಂದವನ್ನ ತರ್ಲಿಕ್ಕೆ ಹೋಗ್ತವೆ. ಈ ಕಾರಣದಿಂದ ನಾವ್ ಯಾವಾಗ ಎರಡು ತುಪ್ಪದ ಕೋಣೆ ಮೂರು ಕೋಣೆ ಈಗೆಲ್ಲ ಕೊಟ್ಟು ಅವಾಗ ಅವು ಹೆಚ್ಚು ತುಪ್ಪ ಒಂಥರದ ನಿಲ್ಲಿಸ್ತವೆ, ಮಕರಂದ ಒಂಥರದ್ ನಿಲ್ಲಿಸ್ತವೆ, ಪೋಲನ್ ತರಲಿಕ್ಕೆ ಪರಾಗವನ್ನು ತರಲಿಕ್ಕೆ ಹೊರಡ್ತವೆ. ಅದೇ ನಾವು ಬೇಗ ಒಂದು ತುಪ್ಪದ ಕೋಣೆ ಅಥವಾ ಎರಡು ತುಪ್ಪದ ಕೋಣೆಯಲ್ಲಿ ಜಂತಗ್ರಹಣ ಆದಾಗಲೇ ಅವಾಗಲೇ ಅದನ್ನ ನಾವು ಕೊಯ್ಲು ಮಾಡಿ ಖಾಲಿ ಎರಿಗಳನ್ನು ಖಾಲಿ ತುಪ್ಪದ ಕೋಣೆಗಳನ್ನ ಮತ್ತೆ ಅದಕ್ಕೆ ಕೊಟ್ಟಿದ್ದೆ ಆದ್ರೆ ಅವಕ್ಕೇನಾಗ್ತದೆ, ಇಲ್ಲ ನಾವಿನ್ನೂ ಜೇನನ್ನು ಸಂಗ್ರಹಣೆ ಮಾಡಬೇಕು, ಮಕರಂದವನ್ನು ತರಬೇಕು ಅಂತ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಕರಂದ ತರಲಿಕ್ಕೆ ಹೋಗ್ತವೆ ಮತ್ತು ಮಕರಂದ ತಂದು ಜೇನಾಗಿ ಪರಿವರ್ತನೆ ಮಾಡ್ತವೆ. ಅದಕ್ಕಿಂತ ಹೆಚ್ಚು ಹೆಚ್ಚು ನಾವು ತುಪ್ಪದ ಕೋಣೆಗಳನ್ನು ಕೊಡೋದು ಬೇಡ, ಒಂದು ಅಥವಾ ಎರಡನ್ನ ಕೊಟ್ಟುಕೊಂಡು ಅವಾಗ ಅವಾಗ ಜೇನಿನ ಕೊಯ್ಲು ಮಾಡಿ ಖಾಲಿ ಸುಪರ್ಗಳನ್ನ ಖಾಲಿ ತುಪ್ಪದ ಕೋಣೆಗಳನ್ನ ಪೆಟ್ಟಿಗೆಗೆ ಕೊಟ್ರೆ ಈ ಓವರ್ ಆಲ್ ಪ್ರೊಡಕ್ಟಿವಿಟಿ ಅಂತ ಹೇಳ್ತೇವೆ, ಸರಾಸರಿ ಉತ್ಪಾದಕತೆ, ಒಂದು ಪೆಟ್ಟಿಗೆಯಿಂದ ಎಷ್ಟು ಹೆಚ್ಚು ಜೇನನ್ನು ತೆಗಿಬಹುದು ಅಷ್ಟು ಹೆಚ್ಚು ಜೇನನ್ನು ನಾವು ತೆಗಿಲಿಕ್ಕೆ ಅವಕಾಶ ಆಗ್ತದೆ. ಈ ಒಂದು ಅಂಶವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹೌದು ನಿಜ. ಆಮೇಲೆ ಇನ್ನೊಂದು, ಈಗ ಅದರ ಕೊಯ್ಲನ್ನ ಮಾಡ್ಲಿಕ್ಕೆ ಯಾವುದು ಸಕಾಲ ಅಂತ. ಈಗ ಸುಗ್ಗಿಯ ಕಾಲ ಒಮ್ಮೆ ಪ್ರಾರಂಭ ಆದ್ರೆ ನಾವು ನೋಡ್ತಾ ಇರ್ತೀವಿ ಅದರಲ್ಲಿ ಮಕರಂದ ಅಂತ ತರ್ತವೆ, ಸಂಗ್ರಹಣೆ ಮಾಡ್ತವೆ. ಅದು ಆ ಮಕರಂದ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಜೇನಾಗಿ ಬದಲಾವಣೆ ಆದಾಗ ಅದನ್ನ ಪರಿಪಕ್ವವಾದ ಜೇನು ಅಂತ ಹೇಳ್ತಾರೆ. ಮೆಚೂರ್ಡ್ ಹನಿ, ಪರಿಪಕ್ವವಾಗಿರ್ತಕ್ಕಂಥ ಜೇನು. ಯಾವಾಗ ಅದು ಮಕರಂದ ಇದ್ದಿದ್ದು ಸಂಪೂರ್ಣವಾಗಿ ಜೇನಾಗಿ ಬದಲಾವಣೆ ಆಯ್ತು, ಬದಲಾವಣೆ ಆದ್ಮೇಲೆ ಅವು ಯಾವ ಕೋಶಗಳಲ್ಲಿ ಅವನ್ನ ಸಂಗ್ರಹಣೆ ಮಾಡಿಟ್ಟಿರ್ತವೆ, ಆ ಷಟ್ಭುಜಾಕೃತಿಯ ಕಣಗಳಲ್ಲಿ ಏನು ಸಂಗ್ರಹಣೆ ಮಾಡಿರ್ತವೆ ಆ ಕಣಗಳಿಗೆ ಮುಚ್ಚಳವನ್ನ ಹಾಕ್ತವವು ಸಂಪೂರ್ಣವಾಗಿ ಬದಲಾವಣೆ ಆದಾಗ. ನಾವು ನೋಡ್ತಾ ಇದ್ದು ಯಾವಾಗ ಆ ತುಪ್ಪದ ಕೋಣೆಯ ಎರಿಗಳಲ್ಲಿ ಈ ಮುಚ್ಚಳಗಳು ಶೇಕಡ ಎಷ್ಟಿದ್ದಾವೆ ಅಂತ ನೋಡ್ಕೊಂಡು ಕನಿಷ್ಠ ಒಂದು 70-80% ಸೆಲ್ಗಳು ಕೋಶಗಳು ಸೀಲ್ ಆಗಿದ್ದಾವೆ, ಮುಚ್ಚಳ ಹಾಕಲ್ಪಟ್ಟಿದ್ದಾವೆ ಅಂದಾಗ ಜೇನನ್ನ ತೆಗೆಯಬಹುದು. ಇಲ್ಲ ಅದು 100-100 ಕೂಡ ಮುಚ್ಚಳ ಹಾಕಲ್ಪಟ್ಟಿದೆ, ಎಲ್ಲ ಮುಚ್ಚಳಗಳು ಮುಚ್ಚಿದ್ದಾವೆ, 100-100 ಅಂದ್ರೆ ಇನ್ನೂ ಒಳ್ಳೆಯದು, ಬಹಳ ಒಳ್ಳೆಯದು. ಆದ್ರೆ ಕನಿಷ್ಠ ಒಂದು 70-80% ಸೆಲ್ಗಳು ಮುಚ್ಚಲ್ಪಟ್ಟಿದ್ದಾವೆ ಅಂತಂದ್ರೆ ಅವಾಗ ನಾವು ಜೇನನ್ನ ಕೊಯ್ಲು ಮಾಡಬಹುದು. ಕೊಯ್ಲು ಮಾಡ್ತಕ್ಕಂತ ವಿಧಾನ ಅಂತೂ ಎಲ್ರಿಗೂ ಗೊತ್ತೇ ಇರ್ತದೆ. ಯಾವಾಗ್ಲೂ ಕೂಡ ಜೇನು ತೆಗೆಯುವ ಯಂತ್ರವನ್ನೇ ಬಳಸ್ಕೊಂಡು ತುಪ್ಪದ ಕೋಣೆಯ ಎರಿಗಳನ್ನು ತಕ್ಕೊಂಡು ಅವು ಏನು ಮುಚ್ಚಳ ಮುಚ್ಚಿರ್ತವೆ, ಒಂದು ಚಾಕುವಿನಿಂದ ಆ ಮುಚ್ಚಳಗಳನ್ನ ಎರೆದು ತೆಗೆದು ಈ ಜೇನು ತೆಗೆಯುವ ಯಂತ್ರದಲ್ಲಿ ಹಾಕಿ ಜೇನನ್ನ ತಕ್ಕೊಳ್ಬೇಕಾಗ್ತದೆ. ಆ ವಿಧಾನವನ್ನ ಪಾಲನೆ ಮಾಡಬೇಕು. ಇಲ್ಲ ಇಲ್ಲಿ ಏನಾಗ್ತದೆ, ಕೆಲವೊಮ್ಮೆ ನಾವು ಅದು ಇನ್ನೂ ಪರಿಪಕ್ವವಾಗಿಲ್ಲ, ಸಂಪೂರ್ಣವಾಗಿ ಬದಲಾವಣೆ ಆಗಿಲ್ಲ ಅಂತ ಅಂದ್ರೆ ಅದನ್ನ ಇಮ್ಮೆಚೂರ್ ಹನಿ ಅಂತ ಹೇಳ್ತಾರೆ, ಇನ್ನು ಪರಿಪಕ್ವವಲ್ಲದ ಜೇನು ಅಂತ. ಅವಾಗ ಅದರಲ್ಲಿ ಇನ್ನೂ ನೀರಿನ ಅಂಶ ಜಾಸ್ತಿ ಇರ್ತದೆ, ಅದನ್ನ ಸಂಗ್ರಹಣೆ ಮಾಡಿ ಇಟ್ಟಾಗ ಮತ್ತೆ ಅದು ಹುಳಿ ಬರ್ತಕ್ಕಂತ ಸಾಧ್ಯತೆ ಇರ್ತದೆ, ಹುಳಿ ಬಂದು ತಿನ್ಲಿಕ್ಕಾಗದೆ ಇರ್ಬೋದು, ಹಾಳಾಗ್ತಕ್ಕಂತ ಇರ್ತದೆ. ತುಂಬಾ ಬೇಗನು ತೆಗೆಯೋದು ಬೇಡ ಅದನ್ನ, ಇಲ್ಲ ಕೆಲವೊಮ್ಮೆ ತುಂಬಾ ತಡವಾಗಿ ಕೂಡ ತೆಗೆಯೋದು ಬೇಡ. ತಡವಾಗಿ ತೆಗೆಯೋದ್ರಿಂದ ಈಗಾಗಲೇ ಒಂದು ಪ್ರಾಬ್ಲಮ್ ಹೇಳಿದೆ, ಅಲ್ಲಿ ಅದಕ್ಕೆ ಸಂಗ್ರಹಣೆ ಆಗಿದೆ ಅಂತ ಅದರ ಓವರ್ ಆಲ್ ಪ್ರೊಡಕ್ಟಿವಿಟಿ ಕಡಿಮೆ ಅಂತ ಆಗ್ತದೆ ಮುಂದೆ. ನಮಗೆ ಒಂದು ಕಾಲೋನಿಯಿಂದ ಎಷ್ಟು ತೆಗಿಬೇಕಾಗಿತ್ತು ಅಷ್ಟು ಜೇನು ಬರೋದಿಲ್ಲ. ಆಮೇಲೆ ಕೆಲವು ಜೇನುಗಳು ಅಲ್ಲಿ ಆ ಸೆಲ್ ಅಲ್ಲಿ ಒಳಗೆ ಇರುವಾಗ್ಲೇನೆ ತುಂಬಾ ಗಟ್ಟಿಯಾಗಿ ಬಿಡ್ತವೆ, ಕೆಲವು ಅಲ್ಲಿಯೂ ಕೂಡ ಹರಳುಗಟ್ಟವೆ. ಹೌದು ಹರಳುಗಟ್ಟವೆ. ಹರಳುಗಟ್ಟದಾಗ ನಾವು ಜೇನನ್ನು ತೆಗಿಲಿಕ್ಕೆ ಹೋದಾಗ ಅದು ಸಂಪೂರ್ಣವಾಗಿ ಬರೋದಿಲ್ಲ, ಈ ಜೇನು ತೆಗೆಯುವ ಯಂತ್ರದಲ್ಲಿ ಹಾಕಿ ತಿರುಗಿಸಿದಾಗ ಪರಿಪೂರ್ಣವಾಗಿ ಬರೋದಿಲ್ಲ, ಅಲ್ಲೇ ಉಳ್ಕೊಂಡ್ಬಿಡ್ತದೆ. ಆ ಸಾಧ್ಯತೆನೇ ಇದೆ. ಅದಕ್ಕೆ ಹೆಚ್ಚು ತಡವಾಗಿನೂ ತೆಗೆಯೋದು ಬೇಡ. ಯಾವಾಗ ಮುಚ್ಚಳ ಹಾಕಿದ್ವೋ ಅವಾಗ ಅವಾಗ ತೆಗೆದು ಖಾಲಿ ಮಾಡಿ ಕೊಡ್ತಾ ಇದ್ರೆ ಆ ಸುಗ್ಗಿಯ ಕಾಲದಲ್ಲಿ ಮತ್ತೆ ಇನ್ನೊಂದು 15 ದಿವಸ ಆಗ್ಬಹುದು, 20 ದಿವಸ ಆಗ್ಬಹುದು, ಮತ್ತೆ ಇನ್ನೊಂದು ಸತಿ ಅವು ಎಲ್ಲ ಕೋಶಗಳಲ್ಲಿ ಜೇನನ್ನ ತುಂಬಿಸ್ತವೆ. ತುಂಬಾ ತಡನು ಮಾಡೋದು ಬೇಡ, ತುಂಬಾ ಬೇಗನು ಕೂಡ ಆ ಸೀಲ್ ಆಗದೇ ಇರುವಾಗ್ಲೂ ಕೂಡ ಜೇನನ್ನ ತೆಗಿಬಾರದು. ರೈತ ಬಾಂಧವರೇ, ಕೇಳುಗ್ರೆ, ಇದುವರೆಗೆ ಪ್ರಸ್ತುತ ಹಂಗಾಮಿನಲ್ಲಿ ಜೇನು ಸಾಕಾಣಿಕೆದಾರರು ಏನು ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಾಗಬೇಕನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡಿದವರು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು. ನಾಳೆ ಇವರ ಮತ್ತಷ್ಟು ಸಲಹೆಗಳು ಪ್ರಸಾರವಾಗ್ತದವೆ. ತಪ್ಪದೆ ಆಲಿಸಿಕೊಂಡು ಪ್ರಯೋಜನವನ್ನು ಮಾಡಿಕೊಳ್ಳಿ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 13,600 ರಿಂದ 13,750 ರೂಪಾಯಿ, ಅರಬಿಕಾ ಚೆರಿ 6,650 ರಿಂದ 6,850 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 8,000 ರಿಂದ 8,300 ರೂಪಾಯಿ, ರೋಬಸ್ಟಾ ಚೆರಿ 4,200 ರಿಂದ 4,250 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 48,000 ರಿಂದ 50,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 45,000 ರೂಪಾಯಿಯಿಂದ 49,500 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಾನು ಟ್ಯಾಕ್ಸಿ ಡ್ರೈವರ್ ಹರೀಶ್. ಜೀವನ ಟಾಪ್ ಗೇರ್ನಲ್ಲಿ ಓಡುತ್ತೆ, ಕುಟುಂಬದ ಭವಿಷ್ಯದ ಸುರಕ್ಷೆ ನಾನ್ ಸ್ಟಾಪ್ ಆದಾಗ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನಾ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂಟು. ಜಂಪೆನ ವಿವರ. ಭಾರತೀಯ ಸೇನೆನ ಮಾಜಿ ಮುಖ್ಯಸ್ಥರು, ಕಾರ್ಗಿಲ್ ಸಮರದ ನಾಯಕತ್ವವನ್ನು ವಹಿಸಿದ್ದ ಜನರಲ್ ವೇದ್ ಪ್ರಕಾಶ್ ಮಲ್ಲಿಕ್ ಪಿವಿಎಸ್ಎಂ ಎವಿಎಸ್ಎಂ ಅವು ನಗರದ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಭೇಟಿ ನೀಡಿ ವೀಕ್ಷಿಸಿದರು. ಜನರಲ್ ತಿಮ್ಮಯ್ಯ ಅವರ ಸೇನಾ ಜೀವನ ಪ್ರತಿಯೊಬ್ಬ ಭಾರತೀಯಕ್ಕೂ ಆದರ್ಶಪ್ರಾಯ ತಿಳಿ ಅವು ಇದೇ ಸಂದರ್ಭದಲ್ಲಿ ಹೇಳಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕುಡುಕೂಟಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ನಿನ್ನೆ ನಿಧನರಾದ ಜಿಲ್ಲನ ಹಿರಿಯ ಸಾಹಿತಿ ಕತೆಗಾರ ಪೂರ ಶ್ರೀನಿವಾಸ ಅವಕ್ಕೆ ಶ್ರದ್ಧಾಂಜಲಿ ಸಭೆಯಿಂದ ನಡೆದು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆನ ವಾರ್ಷಿಕ ಮಹಾಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 15:30 ಗಂಟೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಪೊನ್ನಮ್ಮ ಕುಶಾಲಪ್ಪ ಸಭಾಬಡೆಯಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ಶಿವಯೋಗಿ ಸಿದ್ದರಾಮೇಶ್ವರ ಹಾಗೆ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮ ನಾಳೆ ಹೊತ್ತಾರೆ 15:30 ಗಂಟೆಗೆ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. ಪೊನ್ನಂಪೇಟೆ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ನಲ್ಲೂರು ಮತ್ತು ಬಾಳೆ ಫೀಡರ್ಲಿ ತುರ್ತು ನಿರ್ವಹಣೆ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:55 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುತ್ತಲೆ. ಆದ್ದರಿಂದ ಕಿರುಗೂರು, ನಲ್ಲೂರು, ಪೊನ್ನಪ್ಪಸಂತೆ, ಸುಳುಗೋಡು, ಬಾಳೆಲೆ, ಮತ್ತೂರು, ಕಾನೂರು, ದೇವನೂರು ಹಾಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಇರುತ್ತಲೆ. ಹಾಗೆ 20:20 ಗಂಟೆಯಿಂದ 21:05 ಗಂಟೆವರೆಗೆ ತಾವರೆಕೆರೆ, ಮುಗುಟೆಕೆರೆ ವ್ಯಾಪ್ತಿಯಲ್ಲಿ ವಿದ್ಯುತ್ ಇರುತ್ತಲೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಣ. ಕಾಲೇಜು ಶಿಕ್ಷಣ ಇಲಾಖೆ ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಐನ್ಮನೆ ಕೆಫೆ ಸಹಕಾರಲ್ಲಿ ರಾಜ್ಯಮಟ್ಟದ ಜಾನಪದ ಬುಡಕಟ್ಟು ನೃತ್ಯ ಪೈಪೋಟಿ ಕಾರ್ಯಕ್ರಮ 20:20 ಹೊತ್ತಾರೆ 10 ಗಂಟೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಬಾಡಲ್ಲಿ ನಡೆದಿದೆ. 2022-23 ಸಾಲಿನ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆನ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಜೆಇಇ ಮತ್ತು ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆನ್ಲೈನ್ ತರಬೇತಿ ನೀಡಿಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 31 ಅಖೇರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆಗೆ ಪ್ರಯುಕ್ತ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಚೈಯಂಡಾಣಿ ವೃತ್ತಕ್ಕೆ ಒಳಪಡುವ ನರಿಯಂದಡ ಕೋಕೇರಿ ಚೀಲವರ ಗ್ರಾಮಗಳಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ 21 ಹೊತ್ತರೆ 10 ಗಂಟೆಗೆ ನರಿಯಂದಡ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತೇಳಿ ತಹಶೀಲ್ದಾರ್ ಅವರು ತಿಳಿಸಲು. ಜಿಲ್ಲಾ ವಲಯ ಕೈಮಗ್ಗ ಉದ್ದಿಮೆಗಳಿಗೆ ಸಹಾಯ ಯೋಜನೆಯಡಿ 2022-23 ಸಾಲಿನ ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ 30 ಫೆಬ್ರವರಿ 5 ಗಾಂಧಿ ಮೈದಾನದಲ್ಲಿ ನಡೆದಿದೆ. 30 3 ಗಂಟೆಗೆ ಗಾಂಧಿ ಮೈದಾನದಲ್ಲಿ ಇದರ ಉದ್ಘಾಟನೆ ಜಂಬರ ನಡೆದಿದೆ. ಜಲ ಮತ್ತು ಮಣ್ಣು ಸಂರಕ್ಷಣಾ ಸಂದೇಶದೊಟ್ಟಿಗೆ ರೈಡ್ ಫಾರ್ಮ್ ರೋಟರಿ ತಿಳುವ ಬೈಕ್ ಜಾಥಾ 24 ಮಡಿಕೇರಿಗೆ ಬರ್ತಾ ಇದ್ದು ವಿದೇಶಿಯರು ಸೇರಿದಂತೆ ಭಾರತೀಯ ಮೂಲದ 40 ಬೈಕ್ ಸವಾರರು ಈ ಜಾಥಾಲಿ ಭಾಗವಹಿಸುವೆ ತಿಳಿ ರೋಟರಿ ಜಿಲ್ಲಾ ಗವರ್ನರು ಮಾಹಿತಿ ನೀಡಲು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ 11 ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೆಗಾ ಲೋಕಾದಾಲತ್ ನಡೆದಿತ್ತೇಳಿ ಸಿವಿಲ್ ನ್ಯಾಯಾಧೀಶರು ತಿಳಿಸಲು. ರೋಟರಿ ಸಂಸ್ಥೆ ಗೋಣಿಕೊಪ್ಪ ಇವರ ಕಡೆಯಿಂದ 22 ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರನ ಆಯೋಜಿಸಲಾಗಿತ್ತು. ಅಂದೇ ಹೊತ್ತರೆ 6:30 ಕಣ್ಣಿನ ತಜ್ಞ ಡಾಕ್ಟರ್ ಪ್ರಶಾಂತವು ಬೇರೆ ಬೇರೆ ಕಣ್ಣಿಗೆ ಸಂಬಂಧಪಟ್ಟಂಗೆ ತಪಾಸಣೆ ನೀಡಿವೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಂಡಕ್ಕು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತೋಟಗಾರಿಕಾ ಇಲಾಖೆನ ಕೂಡುಕೂಟಲ್ಲಿ 3-6 ರಾಜಸೀಟ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ನಡೆದಂತೇಳಿ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರು ತಿಳಿಸಲು. ಈ ಫಲಪುಷ್ಪ ಪ್ರದರ್ಶನದೊಟ್ಟಿಗೆ ವೈನ್ ಉತ್ಸವನ ಆಯೋಜಿಸಲಾಗಿದೆ. ಈ ವೈನ್ ಉತ್ಸವದಲ್ಲಿ ಬೇರೆ ಬೇರೆ ಹಣ್ಣುಗಳಿಂದ ತಯಾರಿಸಿದ ವೈನ್ ಜ್ಯೂಸ್ಗಳನ್ನು ಪ್ರದರ್ಶನ ಮತ್ತು ಮಾರಾಟ ಇಡಲಾದಿತ್ತೇಳಿ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ್ಕು. ಕರ್ನಾಟಕ ಲೋಕಾಯುಕ್ತದ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಪ್ರಣೀಂದ್ರ ಅವು 31 ಮತ್ತು 23 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಜಿಲ್ಲಾ ಪಂಚಾಯಿತಿ ಸಭಾಬಡಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಬಾಕಿ ಇರುವ ಪ್ರಕರಣಗಳ ಸಂಬಂಧ ದೂರುಗೈದರೆ ಕಾನೂನು ರೀತಿಯಲ್ಲಿ ವಿಚಾರಣೆ ನಡೆಸುವೆ ತಿಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಲು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ 24 ಹೊತ್ತರೆ 11 ಮಧ್ಯಾಹ್ನ 1:30 ಮಡಿಕೇರಿ ಪ್ಯಾಟೆನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಡೆದಿದೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಕುಂದುಕೊರತೆಗೆ ಏನಾರಿದ್ದರೆ ತಮ್ಮ ದೂರು ಅರ್ಜಿಗಳನ್ನು ಸರಿಯಾದ ದಾಖಲೆಟ್ಟಿಗೆ ನೀಡಕ್ಕೆ ಸಣ್ಣ ಪಿಂಚಣಿ ಮತ್ತು ಉಳಿತಾಯದ ಸಹಾಯಕ ನಿರ್ದೇಶಕರು ತಿಳಿಸಲು. 2022-23 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೆ ಸಕಾಲ ಸಚಿವರು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ನಡೆಯಕ್ಕಾಗಿದ್ದ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆನ ಕಾರಣಾಂತರಗಳಿಂದ ಮುಂದೂಡಲಾಗುತ್ತೇಳಿ ಜಿಲ್ಲಾ ಪಂಚಾಯಿತಿ ಸಿಇಒ ತಿಳಿಸಲು. ಇದೇ 26 ಗಣರಾಜ್ಯ ದಿನಾಚರಣೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಯೋಜಿಸಿಕೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಜನವರಿ 11 ಮರಣಪಟ್ಟ ಬಾಡಗರಕೇರಿ ಗ್ರಾಮ ಬಲ್ಯಮೀದೇರಿ ರಾಪೌತಿ ಬಿದ್ದಪ್ಪ ಐಂಡ ಪೊಣ್ಣು ಚೋಂದಮ್ಮ ಐಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚ ಪಲಕ 11 ಬಾಡಗರಕೇರಿಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐಂಡ ಮೈಮ ಮೋವ ಮೈಮೋ ಪಿಂಜ ಒಕ್ಕಕಾರ ಕಟ್ಟಂಡಿತ. ಗೋಣಿಕೊಪ್ಪಲಿನಲ್ಲಿ ಕಂಪ್ಲೀಟ್ ಹೌಸಿಂಗ್ ಸೊಲ್ಯೂಷನ್ ಸೆಂಟರ್ ಟ್ರಾನ್ಸಿ ಸೆರಾಮಿಕ್ ಸ್ಟೋವ್. ನಿಮ್ಮ ಮನೆಗೆ ಬೇಕಾದ ರೂಫ್ ಸೆರಾಮಿಕ್ ಟೈಲ್ಸ್, ಸೆರಾಮಿಕ್ ಟೈಲ್ಸ್, ಶಿಂಗಲ್ಸ್, ಫೈಬರ್ ಸೆರಾಮಿಕ್ ರೂಫ್ ಟೈಲ್ಸ್ ಹಾಗೂ ಮಾಡ್ಯುಲರ್ ಕಿಚನ್ ಗಾಗಿ ಸಂಪರ್ಕಿಸಿ ಟ್ರಾನ್ಸಿ ಸೆರಾಮಿಕ್ ಸ್ಟೋವ್ ಪೊನ್ನಂಪೇಟ್ ರೋಡ್ ಗೋಣಿಕೊಪ್ಪಲ್. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಕೆಎನ್ ವಾಸುದೇವ ಅಡಿಗ ಅವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಸೋಫಾ, ಸ್ಟೀಲ್ ಅಲ್ಮರಾ ಎಲ್ಲಾ ಐಟಮ್ಸ್ಗಳ ಮೇಲೆ 20% ಡಿಸ್ಕೌಂಟ್ ಜೊತೆಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0272230018. ನಾಪೋಕ್ಲು ವಿನ ಸುತ್ತಮುತ್ತಲಿನ ಜನತೆಗೊಂದು ಸಂತೋಷದ ಸುದ್ದಿ. ದಿನಸಿ ಮತ್ತು ಗೃಹ ಬಳಕೆ ವಸ್ತುಗಳನ್ನು ನಾಪೋಕ್ಲು ವ್ಯಾಪ್ತಿಯ 10 ಕಿಲೋಮೀಟರ್ ಒಳಗಡೆ ಡೆಲಿವರಿ ಮಾಡಿಕೊಡಲಾಗುವುದು. ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ. ಮಾಹಿತಿಗೆ ಸಂಪರ್ಕಿಸಿ ಚಾಂಪಿಯನ್ಸ್ ಹೋಮ್ ಡೆಲಿವರಿ ನಾಪೋಕ್ಲು. ಕಾಲ್ 9008618551. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಇದೇ ಜನವರಿ 5 ರಿಂದ 25 ರವರೆಗೆ ಕೊಡೂರು ಪಂಚಾಯಿತಿ ಪ್ರಕಟಣೆ ಕೋರಿದೆ. ನಿಮ್ಮ ಮನಕೊಪ್ಪುವ ಮನೋಹರವಾದ ಫ್ಯಾನ್ಸಿ ಆಭರಣಗಳು, ಕಾಸ್ಮೆಟಿಕ್ಸ್, ಪರ್ಫ್ಯೂಮ್, ಫ್ಯಾನ್ಸಿ ವೆಡ್ಡಿಂಗ್ ಕಲೆಕ್ಷನ್, ಸ್ಪೋರ್ಟ್ಸ್ ಐಟಮ್ಸ್, ಬ್ಯಾಗ್, ಗೋಲ್ಡ್ ಕವರಿಂಗ್ ಆಭರಣಗಳು, ಗಿಫ್ಟ್ ಅಂಡ್ ಸ್ಟೇಷನರಿ ಐಟಮ್ಸ್ ನಮ್ಮಲ್ಲಿ ಲಭ್ಯ. ಭೇಟಿ ನೀಡಿ ಅಶೋಕ ಸ್ಟೋರ್ಸ್ ನಿಯರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ನಾಪೋಕ್ಲು. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಕೇಳುಗರೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಸ್ಪಂದನ ನೇರ ಪ್ರಸಾರದಲ್ಲಿ ನಿಮ್ಮ ಸಂದೇಹಗಳನ್ನು ಪರಿಹರಿಸುವ ಪ್ರಯತ್ನ. ಭಾಗವಹಿಸುತ್ತಾರೆ ಕಾಫಿ ಮಂಡಳಿಯ ಹಿರಿಯ ಅಧಿಕಾರಿಗಳಾಗಿರುವ ವಿ ಚಂದ್ರಶೇಖರ್ ಮತ್ತು ಕೆ ಚಂದ್ರಪ್ಪ ಅವರು. ನಾಳೆ ಸಂಜೆ 5 ಗಂಟೆಗೆ ಕೊಡವಸಿರಿ ಪದ್ಮಶ್ರೀ ಮೊಳ್ಳೇರ ಪಿ ಗಣೇಶ್ ಅವರ ಬದುಕು ಮತ್ತು ಸಾಧನೆಯ ಕುರಿತು ಮಾತನಾಡುತ್ತಾರೆ ಚಿಪ್ಪುಡಿರ ಎ ಕಾರ್ಯಪ್ಪ ಅವರು. ನಿಧನ ಸುದ್ದಿ. ಚೆಂಬೆಬೆಳ್ಳೂರು ಗ್ರಾಮತ್ರ ಬಲ್ಯಮಂಡ ಕಾಶಿ ಭೀಮಯ್ಯ ಅಯ್ಯಂಗ ಇಂದು ಮರಣಪಟ್ಟಿದ್ದು. ಬಲ್ಯಮಂಡ ಭರತ್ ಪವನ್ ಅಯ್ಯಂಗಡ ಪಪ್ಪ, ಅಳುವದು ಬೈತ್ರ ಕಾಶಿ ಭೀಮಯ್ಯ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಚೆಂಬೆಬೆಳ್ಳೂರ ಬಲ್ಯಮಂಡ ಒಕ್ಕ ಕ್ಯಾಕೊಳಜ್ಲೆ ನಡ್ಪ. ಸಿದ್ದಾಪುರ ನಿವಾಸಿ ಬಿಎನ್ ಸೀನಪ್ಪ ಅವರು ಇಂದು ನಿಧನರಾಗಿದ್ದಾರೆ. 76 ವರ್ಷ ಪ್ರಾಯದ ಬಿಎನ್ ಸೀನಪ್ಪ ಟೈಲರ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ ಮೃತರ ಸ್ವಗ್ರಾಮ ತ್ಯಾಗತೂರಿನಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ರಾದನೆಲು ಶಿವಯೋಗಿ ಸಿದ್ದರಾಮೇಶ್ವರ ಪಿಂಜ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮ ನಾಳೆ ಪೊಲಕ 10 ಗಂಟೆಗೆ ಮಡಿಕೇರಿರ ಭಾರತೀಯ ವಿದ್ಯಾಭವನ್ ನಡಪ. ಸ್ಕೂಲು ಶಿಕ್ಷಣ ಪಿಂಜ ಸಾಕ್ಷರತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬಿಸಿ ನಾಗೇಶ್ ಶಾಸಕಂಗ ಸಂಸದಂಗ ಕೂಡ್ನನಿಕೆ ಮುಖ್ಯ ಪಟ್ಟೆಂಗ ಹಾಜರಿಪ್ಪನ್ ಗೊತ್ತಾಯಿತು. ಭಾರತ ಪಟ್ಟಾಳತ್ರ ಮಾಜಿ ಮುಖ್ರಿ ಕಾರ್ಗಿಲ್ ಪಡೆರ ಮುಂದಾಳತ್ವ ನಡೆತನ ಜನರಲ್ ವೇದ ಪ್ರಕಾಶ್ ಮಲ್ಲಿಕ್ ಪಿವಿಎಸ್ಎಂ ಎವಿಎಸ್ಎಂ ಅಯ್ಯಂಗ ಮಡಿಕೇರಿದ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಕುದ್ದಾಯಿತು ಪೋಯಿತು ನೋಟಿತು ಅಲ್ಲೆತ್ರ ವ್ಯವಸ್ಥೆನ ಕೊಂಡಾಡದ ನಲ್ಲತೆ ಜನರಲ್ ತಿಮ್ಮಯ್ಯ ಇಂದ ಪಟ್ಟಾಳತ್ರ ಬದುಕು ಎಲ್ಲರಿಗೂ ಬಟ್ಟೆ ಬಳಿ ಆಯಿತುಂಡು ನೆಣುಚಿ. ಈ ನೇರತ್ತು ತಿಮ್ಮಯ್ಯ ಸ್ಮಾರಕ ಭವನತ್ರ ವ್ಯವಸ್ಥಾಪಕ ಗೌಡಂಡ ಸುಬೇದಾರ್ ಮೇಜರ್ ತಿಮ್ಮಯ್ಯ ನಾಯಕ್ ಸುಬೇದಾರ್ ಮೋಹನ್ ಹಾಜರಿಂಜತು. ಜಿಲ್ಲಾ ವಲಯ ಕೈಮಗ್ಗ ಉದ್ದಿಮೆ ಸಹಾಯ ಯೋಜನೆ ಅಡಿಲು ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟತ್ರ ಕೈಮಗ್ಗ ಉತ್ಪನ್ನ ವಸ್ತು ಪ್ರದರ್ಶನ ಪಿಂಜ ಮಾರಾಟ ಮೇಳ ಇದೇ 30 ಫೆಬ್ರವರಿ